ಈ ಬೇಸಿಗೆ ಕಾಲಗಳಿಗೆ ಐದುವರೆ ಆರು ಗಂಟೆಗೆ ಹೊಲಕ್ಕೆ ಹೋದ್ರೆ ಕತ್ಲಾಗಲ್ಲ, ಸಾಯಂಕಾಲ ಆರಿಂದ ಕೊಯ್ಕೊಂಡು ಸೊಪ್ಪು ಹಾಕ್ಬೋದು. ಈಗ ಎರಡು ಮೂರು ದಿನ ಮುಂದೆ ಕೊಡೋಂಥ ಸೊಪ್ಪನ್ನು ಇವತ್ತಲೇ ನಾವು ಸ್ಟಾಕ್ ಮಾಡ್ಕೋಬಾರ್ದು ಅಂತ ಹೇಳ್ತೀರಾ? ಇವತ್ತು ಸ್ಟಾಕ್ ಮಾಡೋಣ. ನಾವು ಯಾವ ಸ್ಟಾಕ್ ಮಾಡ್ತೀವಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ಈ ಮಳೆ ಮುನ್ಸೂಚನೆಗಳಂದ್ರೆ ನೀರು ಸೊಪ್ಪು ಹಾಕಂಗಿರಲ್ಲ, ನೀರಿನಂಶ ಜಾಸ್ತಿ ಹಾಕಿದ್ರಂತೆ ನಾವು ಬೆಡ್ ಬೂಜು ಬರುತ್ತೆ, ನೀರು ಸೊಪ್ಪು ಹಾಕಿದ್ರೆ ಏನಾಗಲ್ಲ. ಅದರಿಂದ ಹಾಗೆ ಮಾಡ್ತೀವಿ, ಒಂದು ಮೇವೆ ಎರಡು ಮೇವೆ ಮಾತ್ರ ಸ್ಟಾಕ್ ಮಾಡ್ತೀವಿ ಅಷ್ಟೇ. ಯಾವಾಗ? ಮಳೆಗಾಲದಲ್ಲಿ. ಈ ಕಾಲದಲ್ಲಿ ಯಾವ ಅನಿವಾರ್ಯ ಮಳೆಗಾಲದಲ್ಲಿ ಮಳೆಗಾಲ ಅನಿವಾರ್ಯ, ಅಷ್ಟು ಬಿಟ್ಟರೆ ನಾವು ಯಾವಾಗೂ ಸ್ಟಾಕ್ ಮಾಡಲ್ಲ. ಆಗಿಂದಾಗಲೇ ಕೊಡ್ತೀವಿ, ಯಾಕಂದ್ರೆ ನಾವು ಬಿಸಿ ಊಟ ಮಾಡ್ತೀವಿ ಅಂದ್ರೆ ಬಿಸಿ ಊಟ ಇದ್ರೆ ಮಾತ್ರ ಕರೆಕ್ಟ್, ಬೆಳಿಗ್ಗೆ ಊಟ ಸಾಯಂಕಾಲ ಮಾಡ್ಬೇಕು ನಮಗೂ ಆಗಲ್ಲ, ಅದೇ ತರ ರೇಷ್ಮೆ ಹುಳಕ್ಕೂ ಅದಕ್ಕೂ ಆಗಲ್ಲ. ಈಗ ರೇಷ್ಮೆ ಸೊಪ್ಪಿಗೆ ನೀರು ಚಿಮುಕಿಸಿ ಕೊಟ್ರೆ ಅದು ಉತ್ತಮ ಅಲ್ಲ ಅಂತ ಹೇಳ್ತೀರಾ? ಉತ್ತಮ ಅಲ್ಲ. ಅದು ಏನ್ ಸಮಸ್ಯೆ ಬರುತ್ತೆ ಅವಾಗ? ಬೆಡ್ ಏನಾಗುತ್ತಂದ್ರೆ ನಾವು ಬೆಡ್ ತೆಗಿಯಲ್ಲ, ಅದರಿಂದ ಅಲ್ಲಿ ರೋಗ ಉತ್ಪತ್ತಿ ಆಗುತ್ತೆ. ಅದ್ ನೀರಿನಂಶ ಜಾಸ್ತಿ ಆದ್ರೆ ಬೂಸ್ಟರ್ ಜಾಸ್ತಿ ಬರುತ್ತೆ, ಅಲ್ಲಿ ರೋಗ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದು ನಾವೇ ಮಾಡ್ತೀವಿ, ಬೇಸಿಗೆ ಒಳಗೆ ಮಾತ್ರ ನೀರು ಸುಮ್ಸಿ ಕೊಡ್ತೀವಿ ಅಷ್ಟೇ, ಸ್ವಲ್ಪ ಬಾಡ್ದಂಗಿರಲ್ಲ ಅಂತ ಬೇಸಿಗೆ ಟೈಮ್ ಮಾತ್ರ. ಈಗ ಸಾಮಾನ್ಯವಾಗಿ ಈಗ ನೀವು ಐದಾರು ಮೇವು ಕೊಡಂತವ್ರು ದಿಢೀರ್ನೆ ಎರಡು ಮೇವು ಈಗ ಕೊಡ್ತಾ ಇದ್ರಲ್ಲ, ಅಂದ್ರೆ ಇಳುವರಿ ಮೇಲೆ ಏನ್ ಬದಲಾವಣೆ ಕಾಣಲಿಲ್ಲ ನೀವು? ಈಗ ಫಸ್ಟ್ ಐದು ಮೇವು ಕೊಡ್ಬೇಕಾದ್ರೆ ಇಳುವರಿ ಕಡಿಮೆ ಇತ್ತು ನಮಗೆ, ಈ ಎರಡು ಮೇವು ಕೊಡ್ಬೇಕಾದ್ರೆ ಇಳುವರಿ ಜಾಸ್ತಿ ಆಗಿದೆ. ಎಲ್ಲೋ ಒಂದ್ ಕಡೆ ನಿಮಗೆ ಸೊಪ್ಪು ಉಳಿತಾಯ ಆಯ್ತಲ್ವಾ? ಸೊಪ್ಪು ಉಳಿತಾಯ, ಲೇಬರ್ ಉಳಿತಾಯ. ಆಗ ಸೊಪ್ಪಿಗೆ ಒಂದು ಹತ್ತು ಜನ ಲೇಬರ್ ಬೇಕಾಗಿತ್ತು, ಈಗ 200 ಮಟ್ಟೆ ಸಾಕಕ್ಕೆ ನನಗೆ ಕನಿಷ್ಠ ಅಂದ್ರೆ ನಾನು ನಮ್ಮ ತಮ್ಮ ಇಬ್ಬರೇ ಮಾಡ್ತಾ ಇರ್ತೀವಿ. ಏನಂದ್ರೆ ಲಾಸ್ಟಿಗೆ ಒಂದು 5 ಜನ 6 ಜನ ಅಣ್ಣಿ ಬಂದ ಮಾತ್ರ ಕರ್ಕಂತೀವಿ ಅಷ್ಟೇ. ನನ್ನ ಕೂಲಿ ನಮ್ಮ ತಮ್ಮನ ಕೂಲಿ ಎಲ್ಲ ಸಹಿ ಹೇಳಿದ್ರು ಕೂಡ ಒಂದು 2,000-3,000 ರೂಪಾಯಿ ಮಾತ್ರ ನಾನು ಕೂಲಿ ಕೊಡ್ತಾ ಇದ್ದೀನಿ. ಅದು ರೇಷ್ಮೆ ಒಂದೇ, ರೇಷ್ಮೆ 2 ಅವರ್ ಅಷ್ಟೇ, ಬೆಳಗ್ಗೆ 2, ಸಾಯಂಕಾಲ 2 ಅವರ್. ಅದು ಬಿಟ್ಟರೆ 100% ಎಲ್ಲ ಕೆಲಸ ಮಾಡ್ಕೊಳ್ತೇನೆ. 20 ಗಂಟೆ ಕ್ಲಾಸ್ ಇದೆಯಾ, ಎಲ್ಲದೂ ಮಾಡ್ತೀನಿ, ನಾವೇ ಮಾಡ್ತೀವಿ. ಈಗೆಲ್ಲ ರೇಷ್ಮೆ ಹುಳುಗಳಿಗೆ ಅಂದ್ರೆ ರೋಗ ಅಂತಂದ್ರೆ ಯಾವ್ಯಾವ ರೋಗ ಬರುತ್ತೆ? ನಿಮ್ಮ ಒಂದು ಸಾಕಷ್ಟು ವರ್ಷದ ಅನುಭವದಲ್ಲಿ ನೀವು ರೇಷ್ಮೆ ಕೃಷಿ ಮಾಡಿದಿರ ಸರ್? ನಾವು ಈಗ ನೋಡ್ರಿ, ರೇಷ್ಮೆ ಹುಳಕ್ಕೆ ಹಾಲ್ ರೋಗ ಇದೆ, ಸಪ್ಪೆ ರೋಗ ಇದೆ, ಕೆಂಚಿರಿದೆ, ಸುಣ್ಕಟ್ಟಿದೆ, ಸರ್ಪಿಚ್ಚಿಗೆ ಅಂತ ಬರುತ್ತೆ, ಸರಸರ ಬಿಡುತ್ತೆ, ಸರ್ಪಿಚ್ಚಿಗಿದೆ, ಫೈಬ್ರಿನ್ ಇದೆ. ಒಂದು ಕನಿಷ್ಠ ಅಂದ್ರೆ 8-10 ರೋಗ ಬರುತ್ತೆ. ನಾವು ನೋಡಿದ್ರೆ ಇಂಥ ರೋಗ, ಇಂಥ ಹುಳುಕ್ ಇಂಥ ರೋಗ ಬಂತ ಅಂತ 100% ಹೇಳ್ತೀವಿ. ಯಾವ್ದ್ರಿಂದ ಬಂತು ಅದನ್ನ ಕಂಡಿಡ್ಕೋಬೇಕು. ಸುಣ್ಕಟ್ಟಾಗಿ ಬಂತು, ಇಮಿಡಿಟಿ. ಈಗ ಚಳಿಗಾಲ ಏನಾಗುತ್ತೆ, ನವೆಂಬರ್ ಡಿಸೆಂಬರ್ ಜನವರಿ ಈ ಕಾಲದಾಗ ನಮಗೆ ಸುಣ್ಕಟ್ಟು ಬರುತ್ತೆ. ಸುಣ್ಕಟ್ಟಾಗಿ ಬಂತು, ಇಮಿಡಿಟಿ ಯಾರು ಮೀಟರ್ ಹಾಕಿರಲ್ಲ. ಈ ಎಷ್ಟಿದೆ ಮೀಟರ್, ಇಮಿಡಿಟಿ ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ ನೋಡ್ರಿ. ನಮ್ಮ ರೇಷ್ಮೆ ಹುಳಕ್ಕೆ ಚಾಯ್ಕೆ ಒಳಗೆ 25-24 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಹುಳ ಇರಬೇಕು. ಎರಡನೇ ಜರ ಎದ್ಮೇಲೆ 24-25, 25-26, 4 ಹಂತ ಪಾಸ್ ಆದ್ಮೇಲೆ 26-29 ಇದ್ರೆ ನಡೀತತೆ. ಅದು ಉಷ್ಣಾಂಶ. ತೇವಾಂಶ ಎಷ್ಟಿರ್ಬೇಕು? 60-70 ಇರ್ಬೇಕು. ಈ ಚಳಿಗಾಲದಾಗ ಏನಾಗುತ್ತಂದ್ರೆ ಮಳೆಗಾಲ ಜಾಸ್ತಿ ಆದಾಗ ವಾತಾವರಣದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ 90%. ಆಗ ರೋಗ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಗ ಏನ್ ಮಾಡ್ಬೇಕು? 90 ಐತೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು? ಆ ಹುಳುಗಳಿಗೆ ಶುದ್ಧವಾದ ಸುಣ್ಣನ ಎರಚಬೇಕು. ಅದ್ರ ಮೇಲೆ ಚೆಲ್ಲಿ ನಾವು ಬೆಡ್ನ ಕೂಲಿ ಮಾಡ್ಕೊಂಡು ನಾವು ಟೆಂಪರೇಚರ್ ನೋಡ್ಬೇಕು. ರೈತರು ಏನು ನೋಡಲ್ಲ, ನನ್ನ ಬೆಳೆ ಫೇಲ. ಇನ್ನೊಬ್ಬ ರೈತ ಮೊನ್ನೆ ಬಂದಿದ್ದ, ಅವನೇನು ರೈತ ಏನು ಹೇಳಿದ, ಸರ್ ನಂದು ಕಚಡ ಸೊಪ್ಪು ಸಾ, ಅಂಥದ್ರೊಳಗೆ 100 ಮಟ್ಟಿ 90 ಕೆಜಿ ಬೆಳೆದೆ, ಈಗ ತಾಜಾ ಸೊಪ್ಪು, ನನ್ನ ಬೆಳೆನೇ ಫೇಲ್ ಆಯಿತು. ಯಾಕೆ ಫೇಲ್ ಆಯ್ತು? ಇಮಿಡಿಟಿ ಟೆಂಪರೇಚರ್. ನಮ್ಮ ರೇಷ್ಮೆ ಹುಳಕ್ಕೆ ಇಂಪಾರ್ಟೆಂಟು ಇಮಿಡಿಟಿ ಟೆಂಪರೇಚರ್. ಸ್ವಲ್ಪ ಸೊಪ್ಪು ಪೋಷಕಾಂಶ ಕಡಿಮೆ ಇದ್ರೂ ಒಂದು 5 ಕೆಜಿ ಇಳುವರಿ ಕಡಿಮೆ ಆಗ್ಬೋದು. ಇಮಿಡಿಟಿ ಟೆಂಪರೇಚರ್ ಮಾತ್ರ ರೈತ 100% ಯಾವಾಗ ಮೇಂಟೈನ್ ಮಾಡುತ್ತಾ 100% ರೇಷ್ಮೆ ಬೆಳೆ ಬರುತ್ತೆ. ಈಗ ಸಾಕಷ್ಟು ರೇಷ್ಮೆ ಹುಳದಲ್ಲಿ ಅಲ್ಪ ಸ್ವಲ್ಪ ಹುಳುಗಳಿಗೆ ರೋಗ ಬಂದಾಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ನೋಡ್ತಾ ಇದ್ದ ಗೊತ್ತಾಗುತ್ತೆ, ಇದಕ್ಕೆ ಯಾರು ರೋಗ ಬಂದಿದೆ, ಇದೇನು ಫಾಲ್ಟ್ ಆಗಿದೆ, ನಾವು ಏನು ಔಷಧ ಬಿಟ್ಟಿವ. ಪಕ್ಕದೊಳಗೆ ಯಾರನ್ನ ಔಷಧ ಹೊಡೆದಿರ್ತಾನೆ, ಆ ಗಾಳಿ ಬಂದಿರುತ್ತೆ, ಆ ಗಾಳಿ ಬಂದು ಅದಕ್ಕೆ ಸ್ವಲ್ಪ ಏನೋ ಎಫೆಕ್ಟ್ ಆಗಿರುತ್ತೆ. ಗೊತ್ತಾಗುತ್ತೆ, ಅದಾಲ ಮೇಯಲ್ಲ, ಕಡಿ ಬರುತ್ತೆ. ಹಾಲು ರೋಗ ಬಂದ್ರೆ ಕಡಿ ಬರುತ್ತೆ, ಗಂಟು ರೋಗ ಬಂದ್ರೆ ಅದು ಕಡಿ ಬರುತ್ತೆ, ಅವೆಲ್ಲ ಕಡಿ ಬರ್ತವೆ. ಯಾಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಫಸ್ಟ್ಗೆ ನಾವು 4 ಜ್ವರದಿಂದ ಜ್ವರಕ್ಕೆ ಈಗೇನು ವಿಜೇತ, ಅಂಕುಶ, ಅಂಕುರ, ಈಗ ನಾನಾ ನಮ್ಗೆ ಬಂದ ಸುಣ್ಕೊಟ್ಟು ಅವೆಲ್ಲ, ಅವಕ್ಕೆಲ್ಲ ನಾವು 4-5 ಜ್ವರ ಇದ್ದಾಗ ನಾವು ಔಷಧ ಸಿಂಪಡಣೆ ಮಾಡ್ಕೊಂಡ್ಬಿಡ್ತೀವಿ. ರೇಷ್ಮೆ ಬೆಳೆ ಹೋದ್ಮೇಲೆ ಸೋಂಕು ನಿವಾರಣೆ ಬಹಳ ಇಂಪಾರ್ಟೆಂಟ್ ರೇಷ್ಮೆ ಹುಳಕ್ಕೆ. ಯಾವ ರೀತಿ ಮಾಡ್ಬೇಕು ಸೋಂಕು ನಿವಾರಣೆ ಅಂತಂದ್ರೆ, ನಾವು ರೇಷ್ಮೆ ಒಳಗೆ ಫಸ್ಟ್ನೇ ಸಲಹೆ ಮಾಡ್ತೀವಿ, ಸುಣ್ಣದ ತಲೆ ನೀರು ಬೀಚಿಂಗು ಮನೆ ಹೊಡಿತೀವಿ ಫುಲ್ಲು. ಎಷ್ಟು? 4 ಕೆಜಿ ಬೀಚಿಂಗು, 1-4 ಕೆಜಿ ಸುಣ್ಣ, ಅದೊಂದು ತಿಳಿ ನೀರು ತಗೊಂಡು ಫುಲ್ ಮನೆಗೆಲ್ಲ ಹೊಡಿತೀವಿ. ಒಂದು ನಮ್ಮ ಮನೆಗೆ ಎಷ್ಟು ಬೇಕು, 200 ಲೀಟರ್ ನೀರು ಬೇಕು, ಅದನ್ನ ಫುಲ್ ಮಾಡಿ ಆಮೇಲೆ ಸೋಪಿನ ಪುಡಿ ನೀರಿನೊಳಗೆ ಬೀಚಿಂಗ್ನೊಳಗೆ ನೆಲೆಲ್ಲ ತೊಳೆದು ಮನೆ ಇನ್ನೊಂದ್ಸಲ ತೊಳಿತೀವಿ. ತೊಳೆದ ಮೇಲೆ ಅಸ್ತ್ರ ಅಂತ ಬಂದಂತೆ, ಸೆಂಟೆಕ್ಸ್ ಇದೆ, ಸೆನೆಟಿಕ್ ಇದೆ, ಅಸ್ತ್ರ ಒಂದು ಪ್ಯಾಕೆಟು 200 ಲೀಟರ್ ಆಗುತ್ತೆ. ಅದು ಅದನ್ನ ಕನಿಷ್ಠ ಒಂದು 4 ಗಂಟೆ ನೆನಿಟ್ಟು ಆ ಮನೆಗೆ ಹೊಡಿತೀವಿ. ಆಮೇಲೆ ಏನ್ ಮಾಡ್ತೀವಿ, ಹುಳ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಡೆಕಾಲ್ ಹೊಡಿತೀವಿ. ಅದು ಒಂದು ಪ್ಯಾಕೆಟ್ 100 ರೂಪಾಯಿ ರೇಟ್ ಇದೆ ಮಾರ್ಕೆಟ್ ಒಳಗೆ. ನಮ್ಮ ಸರ್ಕಾರದಿಂದ ಸಬ್ಸಿಡಿ ಒಳಗೆ ಕೊಡ್ತಾರೆ, ಇಲ್ಲದ್ರೆ ಅವರೇ ಫ್ರೀ ಕೊಡ್ತಾ ಇದಾರೆ ಆಲ್ರೆಡಿ ರೈತರಿಗೆ. ಅದನ್ನು ಒಂದ್ಸಲ ಸಿಂಪಡಣೆ, ಕನಿಷ್ಠ ಅಂದ್ರೆ 3-4 ಸಲ ಸೋಂಕು ನಿವಾರಣೆ ಮಾಡಬೇಕು. ಇಂಪಾರ್ಟೆಂಟ್ ಸೋಂಕು ನಿವಾರಣೆ ಒಳಗೆ ಏನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ರೇಷ್ಮೆಗೆ ಆರಾಮಾಗಿ ರೋಗ ತುತ್ತಾಗೆ ಆಗುತ್ತದೆ. ಈಗ ಒಂದು ಬೆಳೆ ನೀವು ತಗೊಂಡಾಗ ಎಷ್ಟು ದಿನ ಅಂತರ ಮಾಡ್ತೀರಲ್ಲಿ ಮತ್ತೆ ಮುಂದಿನ ಬೆಳೆ ನೀವು ಸ್ಟಾರ್ಟ್ ಮಾಡ್ಬೇಕು? ಸ್ಟಾರ್ಟ್ ಮಾಡಬೇಕನ್ನೋದು ನಮ್ಗೆ ಕನಿಷ್ಠ ಅಂದ್ರೆ ಒಂದು 10-12 ದಿನ ಟೈಮ್ ಸಿಗುತ್ತೆ ಅಷ್ಟೇ. ಈಗ ಸುಮಾರು ಅಂತಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಬೆಳೆ ತಗಂತೀರ ಈ ರೀತಿ? ಸರ್, ನಂದು 2 ಎಕರೆಗೆ 10 ಬೆಳೆ ಬರ್ತಾ ಇದೆ ಆಲ್ರೆಡಿ. 2 ಎಕರೆ ಒಂದೊಂದು ಪ್ಲಾಟ್ ಮಾಡ್ಕೊಂಡಿನಿ, ಒಂದೊಂದು ಪ್ಲಾಟ್ ಒಂದೊಂದು ಎಕರೆ ಒಂದೊಂದು ಸಲ 10 ಬೆಳೆ ಬರ್ತಾ ಇದೆ ಆಲ್ರೆಡಿ. ಒಂದಂತ ಒಂದ್ ಕಡೆ ಇನ್ನೊಂದಂತ ಒಂದ್ ಕಡೆ ಕಡೆ ಅಂದ್ರೆ ಎರಡು ಸಾಕಾಣಿಕೆ ಮಾಡೋದು ಒಂದೇ ಮನೆಯಲ್ಲಿ? ಒಂದೇ ಮನೆಯಲ್ಲಿ 10 ಬೆಳೆ. ಈಗ ಸಾಮಾನ್ಯವಾಗಿ ಒಂದು ಸಲ ನೀವು ಎಷ್ಟು ಇಳುವರಿ ತಗೊಳ್ತೀರಾ? ಸರ್, ನಾನು 200 ಮಟ್ಟ ಇಡ್ತೀನಿ, ಕನಿಷ್ಠ 210 ಕೆಜಿ ಆಗಿದೆ, 220 ಕೆಜಿ ಆಗಿದೆ. ಟೋಟಲ್ ಸರಾಸರಿ ಇಳುವರಿ 90 ಕೆಜಿ. ಈ ಆವರೇಜ್ ಸರಾಸರಿ ಇಳುವರಿ ಈ ಕಾಲದಲ್ಲಿ 100-110 ಕೆಜಿ ಬರ್ತಾ ಇದೆ. ಸ್ವಲ್ಪ ಮುಂದೆ ಮಾರ್ಚ್ ಏಪ್ರಿಲ್ ಬಂದಾಗ ಒಂದ್ 70-90 ಕೆಜಿ 90 ಕೆಜಿ ಇಳುವರಿ ಬರುತ್ತೆ. ಯಾಕಂದ್ರೆ ನೀರಿನಂಶ ಕಡಿಮೆ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಸ್ವಲ್ಪ ರೋಗಕ್ಕೆ ತುತ್ತಾಗ್ತದ ಮರಿ, ಅದರಿಂದ ಸ್ವಲ್ಪ ಕಡಿಮೆ ಆಗೋದಾಗ ಅದನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಒಟ್ಟು ನಮ್ಮ ಸರಾಸರಿ ಇಳುವರಿ 90 ಕೆಜಿ. ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಒಂದೇ ರೀತಿಯಾದಂತ ಇಳುವರಿಯನ್ನ ಈ ರೇಷ್ಮೆಯಲ್ಲಿ ತಗೊಳಕ್ ಆಗಲ್ಲ ಅಂತ? 100% ಆಗಲ್ಲ. ಕಾರಣ? ಕಾರಣ ಅಂದ್ರೆ ಇಮಿಡಿಟಿ ಟೆಂಪರೇಚರ್ ವಾತಾವರಣ ನೋಡ್ರಿ. ಮೊನ್ನೆ 3 ದಿನ ಮಳೆ ಇಡಕಂತಂದ್ರೆ ಆಗಲ್ಲ, 3 ದಿನ ಸೊಪ್ಪಾಕಾಗಲ್ಲ. ವಾತಾವರಣ ಹೆಚ್ಚು ಕಮ್ಮಿ ಆದ್ರೆ ಈ ರೇಷ್ಮೆಗಳಕ್ಕೂ ತುತ್ತಾಗೋದು ಜಾಸ್ತಿ. ಈಗ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರಪ್ಪ ನೀವು ರೇಷ್ಮೆಯನ್ನ, ಈಗ ಯಾವತ್ತಾದ್ರೂ ನಿಮಗೆ ಏನಾದರೂ ರೋಗ ರುಜಿನ ಬಂದು ಅಥವಾ ಇನ್ನೂ ಯಾವುದೇ ಕಾರಣದಿಂದ ರೇಷ್ಮೆಯಲ್ಲಿ ಏನಾದರೂ ಲಾಸ್ ಕಂಡ್ರೆ? 100% ನಾವು ಎಂದೂ ರೇಷ್ಮೆ ಲಾಸ್ ಆಗಿಲ್ಲ. ಯಾಕಂದ್ರೆ ಹೆಂಗ್ ರೇಷ್ಮೆ ನಂದು ಫೇಲ್ ಆಗೈತಂದ್ರು 30-40 ಕೆಜಿ ಇಳುವರಿ ಬಂದಿದೆ. ಏನಪ್ಪ ಇದು ತೆಗೆದು ಹಾಕ್ಬಿಡ್ಬೇಕಂತ ಎಲ್ಲರೂ ತೆಗೆದು ಹಾಕಿರೋ ಸುತ್ತಮುತ್ತ, ನಾವು ಯಾಕೆ ತೆಗೆದು ಹಾಕೋಣ, ಅದರಲ್ಲೇ ಬೆಳೆಸ್ಕೊಂಡು ಅದು ಎಷ್ಟೇ ಆಗಲಿ ಗೂಡ್ ಮಾಡಿನಿ ಎಂದ 100% ನಂದು ಎಲ್ಲ ಬೆಳೆ ಲಾಸ್ ಆಗೈತೆ. ನಂದು ಈರುಳ್ಳಿ ಕೂಡ 5-6 ಎಕರೆ 3 ವರ್ಷದ ಲಾಸ್ ಆಗ್ತೈತೆ. ನನ್ನ ರೇಷ್ಮೆ ಬೆಳೆ ಎಂದೂ ಲಾಸ್ ಆಗಿಲ್ಲ. ನಮ್ಮ ರೇಷ್ಮೆ ಸಿರಿ ಸಂಪತ್ತು. ಯಾಕಂದ್ರೆ ಈ ಸಂಪತ್ತು ಬಂದ್ಬಿಡತ್ತೆ ನಮಗೀಗ, ಈಗ 2 ವರ್ಷದಿಂದ ಸಿರಿ. ಕೋವಿಡ್ ಬಂದಾಗಿಂದ ನಮ್ಮ ರೇಷ್ಮೆ ಸಿರಿ ನಮಗೆ. ರೇಷ್ಮೆ ಬೆಳೆಗಾರರು 1 ಎಕರೆ ಒಳಗೆ ಅಡಿಕೆ ತೋಟಕ್ಕೆ ನೀವು 3-4 ಲಕ್ಷ ತಗೊಂಡ್ರು, ನಾನು 1 ಎಕರೆಗೆ 6-7 ಲಕ್ಷ ರೂಪಾಯಿ ಲಾಭ ಬರ್ತಾ ಇದೆ. ಈಗ ಇಷ್ಟೊಂದು ರೇಷ್ಮೆಯಲ್ಲಿ ಲಾಭ ಇದ್ರೂ ಹೆಚ್ಚು ಹೆಚ್ಚು ನಮ್ಮ ಕೃಷಿಕರು ಅಡಿಕೆ ಕಡೆಗೆ ಗಮನ ಕೊಡ್ತಾ ಇದಾರಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ಬೋದು ನಾಗರಾಜ್ ಅವರೇ? ಸರ್, ಅಡಿಕೆ ಏನಂತಂದ್ರೆ ಈಗ ಅಡಿಕೆ ರೇಟ್ ಇದೆ. ಯಾಕಂದ್ರೆ ಅಡಿಕೆ ಕೆಲಸ ಇಲ್ಲ, ಅದಕ್ಕೆ ಗೊತ್ತಿಲ್ಲ ಜನಕ್ಕೆ ಏನು ರೋಗ ಇದೆ, ಇದು ಏನಿದೆ ನೀರು ನೋಡ್ರಿ. ಒಂದ್ಸಲ ನೀರು ಹೋಯ್ತಂದ್ರೆ ನಂದು ಅಡಿಕೆ ಪೂರ್ತಿ ಹೋಯ್ತು, ನಮ್ ರೇಷ್ಮೆ ಲಾಸ್ ಆಗಲ್ಲ. ಏನ್ ಲಾಸ್ ಆದ್ರೆ ಒಂದು 10-15 ಸಾವಿರ ರೂಪಾಯಿ ಕಡ್ಡಿ ಹಾಕಕ್ ಲಾಸ್ ಆಗ್ಬೋದು ಅಷ್ಟೇ. ನೀರು ಬಂದಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಬೋದು. ಅಕಸ್ಮಾತ್ ನೀರು ಇಲ್ಲಂದ್ರೆ ಹಂಗೆ ಬಿಟ್ರೆ ತಿರುಗಿ ಮಳೆ ಬಂದಾಗ ಅದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಟ್ಟಾರೆ ನೀವು ರೇಷ್ಮೆ ಗೂಡನ್ನ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಸರ್, ನಾವು ರಾಮನಗರ ಹೋಗ್ತಾ ಇದೀವಿ ಆಲ್ರೆಡಿ. ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆಯಾ? ಒಳ್ಳೆ ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ನೇ ಮಾರ್ಕೆಟ್ ರಾಮನಗರ. ಒಳ್ಳೆ ರೇಟನ್ನು ಸಿಗುತ್ತೆ ನಿಮಗೆ? ಒಳ್ಳೆ ರೇಟ್ ಸಿಗುತ್ತೆ. ರೇಟ್ ಅಂತಂದ್ರೆ ಏನು, ಗುಣಮಟ್ಟದ ಗೂಡಿ ಮೇಲೆ ಏನಾದರೂ ರೇಟ್ ನಿಗದಿ ಆಗುತ್ತಾ? ನಿಗದಿ ಆಗುತ್ತೆ. ಈಗ ಮೊದಲೆಲ್ಲ ನಾವು ಕೂಗ್ತಾ ಇದ್ರು ಬಂದು ಇಷ್ಟಿಷ್ಟು ರೇಟ್ ಅಂತಂದು. ಈಗೆಲ್ಲ ಆನ್ಲೈನ್ ಸಿಸ್ಟಮ್. ಈಗ ಗುಣಮಟ್ಟದ ಗೂಡು ಅಂತಂದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಸರ್, ಅವರು ಬಂದು ಚೆಕ್ ಮಾಡ್ತಾರೆ, ಅವರು ಇಟ್ಕೊಂತಾರೆ, ಕೈ ಇಟ್ಕೊಂಡು ಗೊತ್ತಾಗುತ್ತೆ ಇದು 1 ಕೆಜಿ ನೂಲಿಗೆ ಎಷ್ಟು ಕೆಜಿ ಗೂಡು ಹೋಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಮಾಡುತ್ತೆ. ನಾವೆಲ್ಲ ಹೊಸ ಮಾದರಿ ಜಪಾನ್ ಚಂದ್ರಿಕೆ ಬೆಳೀತಿರೋದ್ರಿಂದ ಮಾರ್ಕೆಟ್ ಒಳಗೆ ನಮ್ಮ ಜಗಳೂರು ತಾಲೂಕಿನೊಳಗೆ ದೊಣ್ಣಹಳ್ಳಿ ಫಸ್ಟ್. ನಾವು ಹೆಸರು ಹೇಳ್ತಿದ್ದಂಗೆ ಬಂದು ಅವರೇ ಫಸ್ಟ್ ಬರ್ಕೊಂಡು ಹೋಗ್ತಾರೆ ಹೆಸರನ್ನ. ಫಸ್ಟ್ಗೆ ಫೋನ್ ಮಾಡ್ತಾರೆ, ನಿಮ್ದು ಗೂಡು ಬಂದಿದೆ ಮಾರ್ಕೆಟ್ಗೆ, ಏ ಮನೆಗೆ ಕೊಟ್ಬಿಟ್ರಪ್ಪ ಅಂತಾರೆ ಅವರು. ನಾವು ಮನೆ ಕೊಡಬಾರ್ದು, ಸರ್ಕಾರದ ಮಾರ್ಕೆಟ್ ಒಳಗೆ ಮಾಡ್ಬೇಕಂತ ನಾವು ಒಂದು ಡಿಸೈಡ್ ಮಾಡ್ಕೊಂಡು ಸರ್ಕಾರಿ ಮಾರ್ಕೆಟ್ ಒಳಗೆ ಮಾಡ್ತಾರೆ. ಈಗ ಇಷ್ಟೆಲ್ಲ ನಿಮ್ಮ ಒಂದು ರೇಷ್ಮೆ ಕೃಷಿಯ ಸಾಧನೆಯನ್ನು ಗುರುತಿಸಿ ಇವತ್ತು ಜಿಲ್ಲಾ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ನಿಮಗೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಫಸ್ಟ್ ನನಗೆ ತಾಲೂಕು ಮಟ್ಟ ಕೊಟ್ರು, ತಲಾ ಕೊಟ್ಟಕ್ಕೆ ಕೊಟ್ಟಮೇಲೆ ಈಗ ರೀಸೆಂಟ್ ಆಗಿ ನನಗೆ ಜಿಲ್ಲಾ ಮಟ್ಟ ಕೊಟ್ಟಾರೆ. ಇವೆಲ್ಲ ಕೊಟ್ಟಮೇಲೆ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ಸತ್ತೆ. ಈಗ ಇನ್ನು ಹೆಚ್ಚು ಹೆಚ್ಚಾಗಿ ಬೆಳಿಬೇಕು, ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕು ಅಂತ. ಇದೇ ಒಂದು ಕಾರಣ, ನನಗೆ ರೈತರ ಸಂಪರ್ಕ ಜಾಸ್ತಿ ಆಗಿದೆ. ಇಲ್ಲಿಂದ ಹಿಡಿದು ಬೀದರ್ ತಕ್ಕನು ಕೂಡ ರೈತರ ಸಂಪರ್ಕ ಜಾಸ್ತಿ ಆಗಿದೆ. ಅಲ್ಲಿ ನಾವು ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಬೆಳಿತಾರಂತ ನಾವು ನೋಡಬೇಕಿರುತ್ತೆ. ನನಗೆ ಕನಿಷ್ಠ ದಿನ 15-20 ಕಾಲು ಬರ್ತವೆ. ರೈತರಿಗೆ ಯಾವುದೇ ಬೇಜಾರದಲ್ಲೇ ನಾನು ಅವರಿಗೆ ಮಾಹಿತಿ ಕೊಡ್ತೀನಿ. ಒಳ್ಳೇದು ನಾಗರಾಜ್ ಅವರ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ರೇಷ್ಮೆ ಕೃಷಿಯ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೆ ಆಕಾಶವಾಣಿ ಕೇಂದ್ರಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ರೇಷ್ಮೆ ಕೃಷಿಯ ಅನುಭವಗಳು ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೊಣೆಹಳ್ಳಿಯ ಪ್ರಗತಿಪರ ಕೃಷಿಕ ಎನ್ಬಿ ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಸಕಲೇಶಪುರ 7 ಸೆಂಟಿಮೀಟರ್, ಹುಣಸೂರು ಹರದನಹಳ್ಳಿ ತಲಾ 6 ಸೆಂಟಿಮೀಟರ್, ಹೊನ್ನಾವರ ಗೋಕಾಕ ಕವಡಿಮಟ್ಟಿ ಸಿಆರ್ ಪಟ್ಟಣ ಕೊಣನೂರು ಉತ್ತರಹಳ್ಳಿ ಸರಗೂರು ತಲಾ 5 ಸೆಂಟಿಮೀಟರ್, ಕ್ಯಾಸಲ್ ರಾಕ್ ಜಾಲಹಳ್ಳಿ ಮುದುಗಲ್ ಯಡ್ರಾಮಿ ಶಹಾಪುರ ಕಲಘಟಗಿ ಇಂಡಿ ಝಲ್ಕಿ ಕ್ರಾಸ್ ಅಜ್ಜಂಪುರ, ಹಾಸನ, ಹರಪನಹಳ್ಳಿ ತಲಾ 4 ಸೆಂಟಿಮೀಟರ್, ಸುಬ್ರಹ್ಮಣ್ಯ, ಗೋಕರ್ಣ, ಶಿರಹಟ್ಟಿ, ರಾಣಿಬೆನ್ನೂರು, ಹನುಮನಹಟ್ಟಿ, ಕೆವಿಕೆ, ಸಂಕೇಶ್ವರ, ದೇವದುರ್ಗ, ಕುಷ್ಟಗಿ, ಕುಂದಗೋಳ, ಬಂಡೀಪುರ, ಕೊಳ್ಳೇಗಾಲ, ಮಾಲೂರು, ಶ್ರೀರಂಗಪಟ್ಟಣ, ಸೋಮವಾರಪೇಟೆ, ನಾಪೋಕ್ಲು, ಮೂರ್ನಾಡು, ಶನಿವಾರ ಸಂತೆ, ಹಾರಂಗಿ, ಗೋಣಿಕೊಪ್ಪಲು, ಕೆವಿಕೆ, ಹೊನ್ನಾಳಿ, ಶ್ರವಣಬೆಳಗೊಳ, ಮೈಸೂರು, ಮಂಡ್ಯ, ಇಲ್ಲಿ ತಲಾ 3 ಸೆಂಟಿಮೀಟರ್, ಅಪಜಲಪುರ, ಸದಲಗ, ನಿಪ್ಪಾಣಿ, ಶೋರಾಪುರ, ಸೈದಾಪುರ, ಲೋಕಾಪುರ, ಬೆಳ್ಳಟ್ಟಿ, ಹಾವೇರಿ, ಮುನಿರಾಬಾದ್, ಗೋಪಾಲನಗರ, ಜ್ಞಾನಭಾರತಿ, ಕುಣಿಗಲ್, ಹೆಬ್ಬೂರು, ಸುಂಟಿಕೊಪ್ಪ, ಭಾಗಮಂಡಲ, ಅರಕಲಗೂಡು, ಚಾಮರಾಜನಗರ, ಬಾಳೆಹೊನ್ನೂರು, ಟಿ ನರಸೀಪುರ, ಮಂಡ್ಯ, ಮಾಗಡಿ, ಹುಂಚದಕಟ್ಟೆ ತಲಾ 2 ಸೆಂಟಿಮೀಟರ್, ಸುಳ್ಯ, ಬೆಳ್ತಂಗಡಿ, ಉಪ್ಪಿನಂಗಡಿ, ಧರ್ಮಸ್ಥಳ, ಪುತ್ತೂರು, ಮಂಕಿ, ಮಂಚಿಕೆರೆ, ರೋಣ, ಲಕ್ಷ್ಮೇಶ್ವರ, ರಬಕವಿ, ಬಾದಾಮಿ, ಕೆರೂರು, ನೇಲೋಗಿ, ಸಿಂಧನೂರು, ಬೆಳಗಾವಿ ನಗರ, ಅಥಣಿ, ಕಲಬುರಗಿ, ಹಿಡಕಲ್ ಅಣೆಕಟ್ಟು, ಅಣ್ಣೆಗೆರೆ, ಕಕ್ಕೇರಿ, ವಿಜಯಪುರ, ಬೇವೂರು, ಧಾರವಾಡ, ಬೆಳಗಾವಿ, ಬೀದರ್, ಕೋಲಾರ, ಬೆಳ್ಳೂರು, ಮಂಡ್ಯ, ಶಿವಮೊಗ್ಗ, ನಾಯಕನಹಟ್ಟಿ, ಜಯಪುರ, ಕಳಸ, ಚಿಕ್ಕಮಗಳೂರು, ಹೊಸಪೇಟೆ, ಸಾಲಿಗ್ರಾಮ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಎಂಪ್ರಿ, ವಿರಾಜಪೇಟೆ, ಗುಬ್ಬಿ, ಬೇಲೂರು, ಚಂದೂರಾಯನಹಳ್ಳಿ, ಬಳ್ಳಾರಿ, ಇಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 32.2 ಡಿಗ್ರಿ ಸೆಲ್ಸಿಯಸ್ ಶಿರಾಳಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದಾದ್ಯಂತ ಹಲವು ಕಡೆಗಳಲ್ಲಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಭಾರೀ ಮಳೆ ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಒಂದು ಜನಪದ ಗೀತೆ.